ಮಾತಾಡೋಣ. ಇಲ್ಲಿ ಇನ್ನು ನಾವು ಎಷ್ಟು ನಮ್ಮ ದೇಶದಲ್ಲಿ ನಾವು ಎಷ್ಟು ಬೆಳಿತೀವಿ ಅನ್ನೋದನ್ನ ನಾವು ಮಾತಾಡ್ತಾ ಹೋದ್ರೆ, ನಮ್ಮ ಭಾರತದಲ್ಲಿ ಅಂದಾಜು 4 ದಶಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಈ ಕಿರುಧಾನ್ಯ ಅಥವಾ ಸಜ್ಜೆನ ಬೆಳಿತೀವಿ. ಮತ್ತು ಕರ್ನಾಟಕದಲ್ಲಿ ಸುಮಾರು 1.3 ದಶಲಕ್ಷ ಹೆಕ್ಟೇರ್ನಷ್ಟು ಜಮೀನಿನಲ್ಲಿ ಈ ಕಿರುಧಾನ್ಯಗಳನ್ನ ನಾವು ಬೆಳಿತೀವಿ. ಮತ್ತು ಈ ಕಿರುಧಾನ್ಯಗಳಲ್ಲಿ ನಾನು ಆವಾಗಲೇ ಹೇಳಿದಂಗೆ ಎಲ್ಲಾ ಪೋಷಕಾಂಶಗಳು ಅಕ್ಕಿ ಗೋಧಿಗಳಿಗೆ ಹೋಲಿಸಿದ್ರೆ ಜಾಸ್ತಿನೇ ಇರೋದ್ರಿಂದ ಇವುಗಳಿಗೆ ನಾವು ಸಿರಿಧಾನ್ಯಗಳು ಅಂತ, ಸಿರಿವಂತ ಅನ್ನೋ ಮೀನಿಂಗು, ಅದಕ್ಕೆ ಸಿರಿಧಾನ್ಯಗಳು ಅಂತ ಕರಿತೀವಿ. ಅಂದ್ರೆ ಇದನ್ನ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಹೆಚ್ಚಿಗೆ ಸಹಜವಾಗಿ ಬಹುಬೇಗನೆ ಸುಧಾರಿಸುವಂತ ಒಂದು ಶಕ್ತಿ ಈ ಕಾಳಿನಲ್ಲಿ. ಹೌದು ಹೌದು ನೋಡ್ರಿ, ಭಗವಂತ ಪ್ರತಿಯೊಂದು ಕಾಳಿನಲ್ಲಿ ಅದರದೇ ಆದ ಗುಣಧರ್ಮವನ್ನ, ಶಕ್ತಿಯನ್ನ ಮತ್ತು ಒಂದು ವ್ಯವಸ್ಥೆಗೆ ಪೂರಕವಾಗುವಂತ ಒಂದು ಅವುಗಳಲ್ಲಿ ಮನಸ್ಥಿತಿಯನ್ನ ರೂಪಿಸ್ತಾನೆ. ಅವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದಾಗ ನಾವು ಒಂದು ಸಮೃದ್ಧ ಆರೋಗ್ಯವನ್ನ ಪಡೀಲಿಕ್ಕೆ ಸಾಧ್ಯ. ಈ ಸಜ್ಜೆಯ ಬಗ್ಗೆ ಹೇಳ್ತಾ ಇದ್ರಿ, ಇದು ಬಹಳ ಪುಷ್ಟಿಕರ, ಬಹಳಷ್ಟು ಪೋಷಕಾಂಶ ಭರಿತ ಅಂತ ಹೇಳ್ತೀರಿ. ಯಾವ ಯಾವ ಪೋಷಕಾಂಶಗಳು ಇದರಲ್ಲಿ ಲಭ್ಯ? ಮುಖ್ಯವಾಗಿ ಈ ಸಜ್ಜೆಯು ಗ್ಲುಟೆನ್ ಫ್ರೀ ಅಂತೀವಿ. ಗ್ಲುಟೆನ್ ಅನ್ನೋ ಒಂದು ರಾಸಾಯನಿಕ ಇರೋದು ಗೋಧಿಯಲ್ಲಿ. ಹೌದು, ಕೆಲವೊಂದು ರೋಗಿಗಳಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಅವರಿಗೆ ಆ ಗ್ಲುಟೆನ್ ಅನ್ನ ಜೀರ್ಣ ಮಾಡುವಂತ ಶಕ್ತಿ ಇರೋದಿಲ್ಲ, ಅಂತವರಿಗೆ ಗ್ಲುಟೆನ್ ಫ್ರೀ ಡಯೆಟ್ ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಆ ಗ್ಲುಟೆನ್ ಫ್ರೀ ಡಯೆಟ್ ಅಂತಂದ್ರೆ ಗ್ಲುಟೆನ್ ರಹಿತ ಆಹಾರವನ್ನ ಅವರು ತಗೋಬೇಕು. ಗೋಧಿ, ಯಾವ ಪದಾರ್ಥದಲ್ಲೂ ಗೋಧಿಯ ಅಂಶ ಇರಬಾರ್ದು ಅಂತ ಆಹಾರವನ್ನ ಸೇವನೆ ಮಾಡಬೇಕು. ಯಾರು ಅಂತಂದ್ರೆ ಸಿಲಿಯಾಕ್ ರೋಗ ಇರುವಂತ ಪೇಷಂಟ್ಗಳಲ್ಲಿ ಈ ಸಜ್ಜೆಯನ್ನ ನಾವು ಆ ಅಂತಹ ರೋಗಿಗಳಿಗೆ ತೆಗೆದುಕೊಳ್ಳಕ್ಕೆ ಹೇಳ್ತೀವಿ. ಅವರಿಗೆ ಸೂಕ್ತವಾದಂತ ಆಹಾರ ಅಂದ್ರೆ ಸಜ್ಜೆ. ಹೌದು, ಯಾಕಂದ್ರೆ ಅದರಲ್ಲಿ ಗ್ಲುಟನ್ ಇರೋದಿಲ್ಲ ಅನ್ನೋ ಮಾತು. ಮತ್ತು ಇದ್ರೆ ಏನ್ ತೊಂದರೆ ಆಗ್ತದೆ ಆ ರೋಗಿಗಳಿಗೆ? ಆ ರೋಗಿಗಳಿಗೆ ಆ ಗ್ಲುಟೆನ್ ಅನ್ನೋ ಅಂಶ ದೇಹದಲ್ಲಿ ಜೀರ್ಣವಾಗೋದಿಲ್ಲ, ಹಾಗೂ ಅವರಿಗೆ ಅತಿಯಾದ ಭೇದಿ ಇರುತ್ತೆ. ಈ ತರ ಎಲ್ಲ ಪ್ರಾಬ್ಲಮ್ಗಳು ಅವರಲ್ಲಿ ಸಾಕಷ್ಟು ಇರುತ್ತೆ. ಹೀಗಾಗಿ ಗ್ಲುಟೆನ್ ಫ್ರೀ ಡಯೆಟ್ ಅನ್ನ ನಾವು ಯಾರಿಗೆ ಹೇಳ್ತೀವಿ ಅಂದ್ರೆ ಸಿಲಿಯಾಕ್ ಪೇಷಂಟ್ ಇರುವಂತ, ಸಿಲಿಯಾಕ್ ರೋಗ ಇರುವಂತ ಪೇಷಂಟ್ಗಳಿಗೆ ಸಜೆಸ್ಟ್ ಮಾಡ್ತೀವಿ. ಅಲ್ಲದೆ ಈ ಕಿರುಧಾನ್ಯ ಅದೊಂದಕ್ಕೆ ಅಲ್ಲದೇನೆ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿವೆ. ಅವು ಯಾವುದು ಅಂತಂದ್ರೆ, ಪ್ರೋಟೀನ್ ಅಂಶ ಹೇರಳವಾಗಿದೆ, ಸುಮಾರು 15%ನಷ್ಟು ಪ್ರೋಟೀನ್ ಅಂಶ ಇದರಲ್ಲಿ ಇದೆ. ಅಲ್ಲದೆ ನಯಾಸಿನ್, ಥಯಾಮಿನ್, ರೈಬೋಫ್ಲೇವಿನ್ ಇಂತಹ ವಿಟಮಿನ್ಗಳು ಸಹ ಅತಿ ಹೆಚ್ಚಾಗಿವೆ. ಇವಷ್ಟೇ ಅಲ್ಲದೆ ಇದು ಇನ್ನು ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ ಇದರಲ್ಲಿರುವಂತಹ ಫೈಬರ್ ಅಥವಾ ನಾರಿನಂಶ, ಇದರಲ್ಲಿರುವಂತಹ ಹೆಚ್ಚಿಗೆ ನಾರಿನಂಶ ಇರೋದ್ರಿಂದ ಇದನ್ನ ನಾವು ಸಕ್ಕರೆ ಕಾಯಿಲೆ ಇರುವಂತವರಿಗೆ ಬಳಸಲಿಕ್ಕೆ ಹೇಳ್ತೀವಿ. ಅದಕ್ಕೆ ಸಜ್ಜೆ ಬಳಸಿದ್ರೆ ಒಳ್ಳೇದು ಅಂತೀರಿ? ಹೌದು. ಸಜ್ಜೆಯ ಬಳಕೆ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಪೂರಕವಾಗಿ ನಿಲ್ಬಲ್ಲದು ಆ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳ್ರಿ. ಸಜ್ಜೆಯಲ್ಲಿ ಫೈಟೋಕೆಮಿಕಲ್ಸ್ ಅಂದರೆ ರೋಗಗಳನ್ನ ಬಡೆದೋಡಿಸುವಂತಹ ರೋಗ ನಿರೋಧಕವಾದಂತಹ ಒಂದು ಅಂಶಗಳು ಇರುತ್ತೆ. ಆ ಫೈಟೋಕೆಮಿಕಲ್ಸ್ ಏನ್ ಮಾಡುತ್ತೆ, ಫೈಟಿಕ್ ಎಸಿಡ್ ಮತ್ತು ಫೈಟೇಟ್ಸ್ಗಳು ಅನ್ನುವಂಥ ಕೆಲವು ಅಂಶಗಳು, ಅವು ರೋಗಕ್ಕೆ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಬರಲಾರದ ಹಾಗೆ ತಡೆಯುತ್ತೆ. ಅಲ್ಲದೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗಬಾರ್ದು, ಅದನ್ನ ತಡೆಗಟ್ಟಲಿಕ್ಕೆ ಸಜ್ಜೆಯಲ್ಲಿರುವಂತಹ ಫೈಟೋಕೆಮಿಕಲ್ಸ್ ನಮಗೆ ಸಹಾಯ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಲೈಸಿನ್, ಮಿಥಿಯೋನಿನ್ ಮತ್ತು ಸಿಸ್ಟಿನ್ಗಳ ಅಂಶ ಅಂದರೆ ಇವು ಅಮೈನೋ ಆಸಿಡ್ಗಳು. ಈ ಅಮೈನೋ ಆಸಿಡ್ಗಳು ಹೆಚ್ಚಿಗೆ ಇರೋದ್ರಿಂದ ಮಕ್ಕಳ ದೇಹದ ಬೆಳವಣಿಗೆಗೂ ಕೂಡ ಇವು ಪೂರಕವಾಗಿವೆ ಅನ್ಬಹುದು. ಡಾಕ್ಟರ್ ಶಿಲ್ಪಾ ಅವರೇ, ನಮ್ಮ ಕೇಳುವವರಿಗೆ ಸಜ್ಜೆಯ ಬಳಕೆ ಮತ್ತು ಸಜ್ಜೆಯ ಮಹತ್ವ, ಆರೋಗ್ಯಕ್ಕೆ ಯಾವ ರೀತಿಯಾಗಿ ಪೂರಕವಾಗಿರ್ತದೆ ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಮಹತ್ವದ ಮಾಹಿತಿಯನ್ನ ಕೇಳ್ತಾ ಇದ್ರೆ ನನಗನ್ನಿಸ್ತಾ ಇದೆ ಬಹಳಷ್ಟು ಜನರು ಇದರ ಬಳಕೆಯನ್ನ ಕಡಿಮೆ ಮಾಡಿದ್ದಾರೆ ಅಂತ. ಹೌದು, ಇದು ಯಾಕೆ ಅಂತ ತಜ್ಞರಾಗಿ ತಾವೇನಾದ್ರೂ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ರೀಸನ್ ಏನಿರಬಹುದು ಅಂತಂದ್ರೆ, ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ನಾವು ಕಡಿಮೆ ಬೆಲೆಗೆ ಅಕ್ಕಿ ಗೋಧಿಯನ್ನ ಕೊಡ್ತಾ ಇದ್ದೀವಿ, ಆದ್ರೆ ನಮಗೆಲ್ಲೂ ಸಜ್ಜೆ ನವಣೆ ಯಾವುದು ಸಿಗ್ತಾ ಇಲ್ಲ. ಮತ್ತು ಸಂಸ್ಕರಣೆ ಕೂಡ ಇದು ಸ್ವಲ್ಪ ಕಷ್ಟ, ಕುಟ್ಟಬೇಕು ಮಾಡಬೇಕು ಅಥವಾ ಮಿಲ್ಲುಗಳು ಇರೋದಿಲ್ಲ, ಹೀಗಾಗಿ ಅದರ ಬಳಕೆ ಕಡಿಮೆ ಆಗಿರಬಹುದು. ಇದಷ್ಟೇ ಅಲ್ಲದೆ ಬದಲಾಗುತ್ತಿರುವ ಜೀವನ ಶೈಲಿ, ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ಆಧುನಿಕತೆಗೆ ನಾವು ಮಾರು ಹೋಗ್ತಾ ಇದ್ದೀವಿ, ಎಲ್ಲ ವೆಸ್ಟರ್ನಿಸಮ್ ಬೇರೆ ದೇಶಗಳಿಂದ ನಾವು ಜೀವನ ಶೈಲಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅವ್ರು ತಿಂತಾ ಇರುವಂತಹ ಪಿಜ್ಜಾ ಬರ್ಗರ್ಗಳು ನಾವು ತಿಂತಾ ಇದ್ದೀವಿ, ಬ್ರೆಡ್ ಬಿಸ್ಕೆಟ್ಗಳನ್ನ ತಿಂತಾ ಇದ್ದೀವಿ, ಇವೆಲ್ಲ ಗೋಧಿ ಆಧಾರಿತವಾದಂತಹ ಆಹಾರ ಪದಾರ್ಥಗಳು. ಮತ್ತು ಅಲ್ಲದೆ ಅಕ್ಕಿ, ಅಕ್ಕಿಯಿಂದ ಅನ್ನ ಮಾಡೋದು ಸುಲಭ, ದೋಸೆ ಮಾಡೋದು ಸುಲಭ, ಆದರೆ ಈ ನವಣೆ ಸಜ್ಜೆಗಳನ್ನ ಕುಟ್ಟಿ ಮಾಡೋರು ಯಾರು? ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಯಾವುದು ನಮಗೆ ಒಳ್ಳೆಯದು, ಯಾವ ನಮ್ಮ ಪೂರ್ವಜರು ಉಪಯೋಗಿಸ್ತಾ ಇದ್ರು, ಯಾವುದು ನಮ್ಮ ಸಾಂಪ್ರದಾಯಿಕ ಆಹಾರ ಅದನ್ನು ಬಿಡ್ತಾ ಇದ್ದೀವಿ, ಯಾವುದು ಫ್ಯಾನ್ಸಿ ಆಹಾರಗಳು ಅಂತ ಏನಂತೀವಿ ಅಂಥ ಆಹಾರಗಳಿಗೆ ಮತ್ತು ಬೇಗ ಕೈಗೆ ನಮಗೆ ಬೇಗ ಸಿಗಬೇಕು ಅಂಥ ಆಹಾರಗಳಿಗೆ ನಾವು ಮಾರು ಹೋಗ್ತಾ ಇದ್ದೀವಿ. ಇದು ಒಂದು ಅಪಾಯಕಾರಿ ಬೆಳವಣಿಗೆ ಅಂತ ನಾವು ಹೇಳಬಹುದಾಗಿದೆ. ಶಿಲ್ಪ ಅವರೇ, ನಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡಾಗ ಮನೇಲಿ ನಾವು ಶಾಲೆಯಿಂದ ಬಂದ ತಕ್ಷಣ ಅಥವಾ ಏನಾದರೂ ತಿನ್ನಲಿಕ್ಕೆ ಟಿಫಿನ್ನು ಅಥವಾ ತಿಂಡಿ ಏನಾದರೂ ಕೊಡಬೇಕು ಅಂತಂದರೆ ಮನೆಯೊಳಗೆ ಅವಲಕ್ಕಿ ಕೊಡ್ತಿದ್ರು, ಅಥವಾ ಜೋಳದ ಹಿಟ್ಟಿನಿಂದ ಥಾಲಿಪಟ್ಟು ಅಂತ ಮಾಡಿಕೊಡ್ತಿದ್ರು, ಅಥವಾ ಜೋಳ ಹುರಿದಿರ್ತಾರಲ್ಲ ಅದರಿಂದ ಬರುವಂಥ ಈ ಜೋಳದ ಅರಳನ್ನು ಕೊಡ್ತಿದ್ರು. ಆಮೇಲೆ ಅರಳಾಗದೆ ಉಳಿದಿರುವಂಥ ಸಣ್ಣ ಸಣ್ಣ ಕಾಳು ಇರ್ತಿತ್ತು, ಅದನ್ನು ಬೀಸಿ ಅದನ್ನು ಒಡೆದು ಅದನ್ನು ರವೆ ಮಾಡಿ ಅದರಿಂದ ಉಪ್ಪಿಟ್ಟು ಮಾಡಿಕೊಡ್ತಿದ್ರು. ಈ ಥರ ವಿವಿಧ ಪದಾರ್ಥಗಳನ್ನು ನಾವು ತಿಂತಿದ್ವಿ. ನಮ್ಮನೆಯಲ್ಲಿ ಅವಾಗ ದೋಸೆ ಇಡ್ಲಿ ಇವೆಲ್ಲ ಯಾವುದೋ ಒಂದೊಂದು ಸಾರಿ ಸಿಗ್ತಿತ್ತು. ದೋಸೆ ಮಾಡ್ತಾರ ಇಡ್ಲಿ ಮಾಡ್ತಾರ ಅಂದ್ರೆ ಹಬ್ಬದಷ್ಟೇ ಸುಖ ನಮ್ಗೆಲ್ಲ. ಈಗ ಅವು ಎರಡೂ ಸಹಜವಾಗಿ ಸಿಗುವಂತ ಪದಾರ್ಥಗಳು. ಒಬ್ರು ಕುರ್ತುಕೋಟಿ ಅಂತ ಒಬ್ರು ಸಾಹಿತಿಗಳು, ಅವರು ಹೇಳೋ ಮಾತು ನೆನಪಾಗ್ತದೆ. ಅವರು ಹೇಳ್ತಾ ಇದ್ರು, ಇಡ್ಲಿ ದೋಸೆ ಬಂದು ನಮ್ಮ ಉತ್ತರ ಕರ್ನಾಟಕದ ತಿನಿಸುಗಳೆಲ್ಲ ಮರೆತು ಹೋಯ್ತು ಅಂತ. ಅದು ನಿಮ್ಮ ಮಾತುಗಳನ್ನ ಕೇಳಿದಾಗ ಕೆಲವು ಸಂದರ್ಭದಲ್ಲಿ ಸರಿ ಏನೋ ಅಂತ. ಇಡ್ಲಿ ದೋಸೆಗಳು ಅದು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ, ಕೆಟ್ಟದ್ದಲ್ಲ, ಆದ್ರೆ ಸಹಜವಾಗಿ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ಪದಾರ್ಥಗಳು. ಒಂದು ಇಡ್ಲಿ ಮಾಡ್ಬಿಟ್ರ ಅವತ್ತು ಮಧ್ಯಾಹ್ನವರೆಗೂ ಯಾರಿಗೂ ಹಸಿವೆ ಅನ್ಸೋದಿಲ್ಲ, ದೋಸೆ ಮಾಡ್ಬಿಟ್ರೆ ಮಧ್ಯಾಹ್ನವರೆಗೂ ಅದು ಲಘು ಆಹಾರ ಅಲ್ಲ, ಸ್ವಲ್ಪ ಹೆಚ್ಚಿಗೆನೆ ತಿನ್ಬಿಡ್ತೀವಿ ನಾವು. ತಿನ್ಲಿಕ್ಕೆ ಸುಲಭ, ನೂರಿಸ್ಲಿಕ್ಕೆ ಸುಲಭ, ಬಹಳ ಶ್ರಮ ಇರೋದಿಲ್ಲ, ಮಾಡ್ಲಿಕ್ಕೂ ಕೂಡ ಬಹಳ ಶ್ರಮ ಇಲ್ಲ. ಈ ಸಹಜವಾಗಿ ನಾವು ಮನೆ ಹೆಣ್ಮಕ್ಳು ಏನ್ ಮಾಡ್ತೀವಿ, ಯಾವ್ದಕ್ಕೆ ನಮ್ ಕಷ್ಟ ಕಡಿಮೆ ಅದನ್ನ ಮಾಡ್ತೀವಿ. ಆ ತರ ನೀವ್ ಹೇಳಿದ್ರಿ, ಈ ಸಜ್ಜೆ ನವಣೆ ಇವನ್ನೆಲ್ಲ ಕುಟ್ಟಬೇಕಾಗ್ತದೆ ಅದಕ್ಕೆ ಬಿಟ್ಟಿರಬಹುದು ಜನ ಅಂತ ಒಂದು ವಿಶ್ಲೇಷಣೆಯನ್ನ ನೀವು ಮಾಡಿದ್ರಿ. ಇಡ್ಲಿ ದೋಸೆಗಳನ್ನ ಮಿಕ್ಸರ್ ನಲ್ಲಿ ರುಬ್ಬಿ ಬಿಟ್ರೆ ಆಗೋಯ್ತು, ಆಗ್ಬಿಡ್ತದೆ. ಆದ್ರೆ ಸಜ್ಜೆ ನವಣೆ ಇವನ್ನೆಲ್ಲ ಕುಟ್ಟಬೇಕಲ್ಲ. ಆದ್ರೆ ಹೆಣ್ಣು ಮಕ್ಕಳಿಗೆ ನೀವು ಒಂದ್ ಕಿವಿ ಮಾತು ಹೇಳ್ಬೇಕು, ಯಾಕಂದ್ರೆ ಮನೆ ಜನರ ಆರೋಗ್ಯ ಎಲ್ಲ ಹೆಣ್ಣು ಮಕ್ಕಳ ಕೈಯಲ್ಲಿ ಇರ್ತದೆ. ಈ ಸಜ್ಜೆ ನವಣೆಯನ್ನ ನಾವು ಉಪಯೋಗಿಸೋದು ಆಯ್ತು, ನೀವು ದೋಸೆ ಮತ್ತು ಇಡ್ಲಿಗಳನ್ನ ಉಪಯೋಗಿಸಬಾರ್ದು ಅಥವಾ ಆತರ ಏನು ಇಲ್ಲ. ಅವುಗಳಲ್ಲೇ ನೀವು ಈಗ ಅಕ್ಕಿ ಉಪಯೋಗಿಸ್ತಾ ಇರ್ತೀರಾ, ಅಕ್ಕಿಯನ್ನ ನೆನೆಯಿಡ್ತಾ ಇರ್ತೀರಾ ನೀವು ದೋಸೆಗೆ, ಅದ್ರ ಜೊತೆ ಒಂದು ಮುಟ್ಟಿಗೆ ನೀವು ಸಜ್ಜೆನ ಹಾಕಿ ನವಣೆನ ಹಾಕಿ ಅಲ್ಲೂ ಕೂಡ ನೀವು ಪೋಷಕಾಂಶಗಳನ್ನ ಹೆಚ್ಚಿಸಬಹುದು. ಜೊತೆಗೆ ನೀವು ಬೇರೆ ಬೇರೆ ಕುರುಕಲು ತಿಂಡಿಗಳಂತಹ ಚಕ್ಲಿ ಮಾಡಬಹುದು, ನಿಪ್ಪಟ್ಟು ಮಾಡಬಹುದು. ಎಲ್ಲಿ ನೀವು ಅಕ್ಕಿನ ಉಪಯೋಗಿಸ್ತೀರಾ, ಗೋಧಿನ ಉಪಯೋಗಿಸ್ತೀರಾ, ಅಲ್ಲಿ ನೀವು ಸಜ್ಜೆ ನವಣೆಯನ್ನ ಉಪಯೋಗಿಸಿದ್ರು ಸಾಕು, ಸ್ವಲ್ಪ ಆದ್ರೂ ಬಳಸರಿ ಅಂತ. ಹೌದು, ಅಷ್ಟೇ ಅಲ್ಲದೇನೆ ಈ ನಮ್ಮ ಬೇಕರಿ ಪದಾರ್ಥಗಳಲ್ಲೂ ಕೂಡ ನಾವು 25%ನಷ್ಟು ಈ ಸಜ್ಜೆ ನವಣೆಯನ್ನ ಉಪಯೋಗಿಸಬಹುದು ಅಂತ ಕೆಲವೊಂದು ಪ್ರಯತ್ನಗಳು ತೋರಿಸಿವೆ. ಸೊ ಹೀಗಾಗಿ ನೀವು ಬರೀ ಮೈದಾನೇ ಈ ನಮ್ಮ ಬೇಕರಿ ಪದಾರ್ಥಗಳಲ್ಲಿ ಬರೀ ನಾವು ಮೈದಾನ ಉಪಯೋಗಿಸಿದ್ರೆ ನಾವು ಅದೇನಾಗುತ್ತೆ, ರಿಫೈನ್ಡ್ ಫುಡ್ ಅಂತೀವಿ, ಆವಾಗ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದ್ರ ಬದಲಾಗಿ ನಾವು ಅದೇ ಬ್ರೆಡ್ ಬಿಸ್ಕತ್ಗೆ ನಾವು 25%ನಷ್ಟು ಆ ಮೈದಾ ಹಿಟ್ಟನ್ನು ರಿಪ್ಲೇಸ್ ಮಾಡಿ ನವಣೆ ಮತ್ತು ಸಜ್ಜೆ ಹಿಟ್ಟನ್ನು ಹಾಕಿದರೆ ಅದು ಒಂದು ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಕೂಡ ಆಗಬಲ್ಲದು. ಶಿಲ್ಪ ಅವರೇ, ಬಹಳ ಒಳ್ಳೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೀರಿ, ಜೊತೆಗೆ ಕುತೂಹಲವನ್ನು ಕೂಡ ಹುಟ್ಟಿಸ್ತಾ ಇದ್ದೀರಿ. ಏನಂದರೆ ಬರೀ ಅಕ್ಕಿ ಗೋಧಿ ಜೋಳ ಇಷ್ಟೇ ಬಳಸಬೇಡ್ರಿ, ಅದರ ಜೊತೆಗೆ ಈ ಸಿರಿಧಾನ್ಯಗಳನ್ನು ಕೂಡ ಬಳಸ್ರಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಈಗ ಇವತ್ತು ಸಜ್ಜೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಿದ್ರೆ ಸಜ್ಜೆಯಿಂದ ಏನೇನು ಪದಾರ್ಥಗಳನ್ನು ತಯಾರಿಸಬಹುದು ಅನ್ನೋ ಕುತೂಹಲ ನಮ್ಮ ಕೇಳುಗರಿಗೆ ಕೂಡ ಈಗ ಖಂಡಿತ ಉತ್ಪತ್ತಿ ಆಗಿರ್ತದೆ. ಕೇಳುಗರೆ, ಶಿಲ್ಪ ಅವರು ತಮಗೆ ಆ ಮಾಹಿತಿಯನ್ನು ಹೇಳ್ತಾರೆ, ಸಾಧ್ಯವಾದರೆ ತಾವೇನು ಮಾಡ್ರಿ, ಒಂದು ಸ್ವಲ್ಪ ಬರೆದಿಟ್ಕೊಂಡು ನಿಮ್ಮ ಮನೆಯಲ್ಲಿ ಮಾಡಿರಿ, ನೆನ್ಪಿಟ್ಕೊಳ್ರಿ, ಬೇಕಿದ್ರೆ ಧ್ವನಿ ಮುದ್ರಣ ಮಾಡ್ಕೊಳ್ರಿ. ಒಟ್ಟಾರೆ ಈ ಸಂದರ್ಶನದ ಮೂಲ ಉದ್ದೇಶ ಏನು ಅಂದರೆ, ಸಿರಿಧಾನ್ಯಗಳು ಅಂದರೆ ಆರೋಗ್ಯದಲ್ಲಿ ಸಿರಿವಂತಿಕೆಯನ್ನು ತಂದುಕೊಡುವಂಥ ಇವು ಸಾಧನಗಳು, ಇವನ್ನು ಬಳಸ್ರಿ ಅಂತ ತಜ್ಞರಾಗಿ ಶಿಲ್ಪ ಅವರು ಹೇಳ್ತಾ ಇದ್ದಾರೆ. ಅವನ್ನ ಬಳಸಿ ಯಾವ ರೀತಿಯಾಗಿ ಖಾದ್ಯಗಳನ್ನು ತಯಾರಿಸಬಹುದು ಅಂತ ಅವರಿಂದ ತಿಳ್ಕೊಳ್ಳೋಣ. ಸಜ್ಜೆ ಮಾಲ್ಟನ್ನು ನೀವು ಮಾಡಬಹುದು. ಸಜ್ಜೆ ಮಾಲ್ಟ್ ಮಾಡಬೇಕಂದ್ರೆ ಸಜ್ಜೆಯನ್ನು ನೀರಿನಲ್ಲಿ ತೊಳೆದು 24 ಗಂಟೆಗಳ ಕಾಲ ನೆನೆಸಿಡಬೇಕು. ನೀರನ್ನು ಬಸಿದು ತೆಳ್ಳನೆ ಬಟ್ಟೆಯಲ್ಲಿ ಮೊಳಕೆ ಬರಲು 48 ಗಂಟೆಗಳ ಕಾಲ ಕಟ್ಟಿಡಬೇಕು. ಹೀಗೆ ಬಂದ ಮೊಳಕೆಗಳನ್ನು ತೆಗೆದು ನೆರಳಿನಲ್ಲಿ ಒಣಗಿಸಬೇಕು. ತೆಗೆಯೋದು ಅಂದರೆ ಯಾವ ರೀತಿಯಾಗಿ ತೆಗಿಬೇಕು? ಮೊಳಕೆಯನ್ನು ನೀವು ಮರದಲ್ಲಿ ತಿಕ್ಕಿ ಕೇರಿಬಿಟ್ಟು, ಅಂದರೆ ಮೊಳಕೆ ಬಂದ ಕಾಳನ್ನು ಒಣಗಿಸಬೇಕಾ? ಮೊಳಕೆ ಬಂದ ಕಾಳುಗಳನ್ನ ಒಣಗಿಸ್ಬಿಟ್ಟು ಆ ಮುಂದೆ ಬಿಸಿಲಲ್ಲಿ ಹಾಕಿ ಒಣಗಿಸ್ಬೇಕು. ನೆರಳಿನಲ್ಲಿ ಒಣಗಿಸಿದ್ರು ಸಾಕು, ಸಾಕು. ನೆರಳಿನಲ್ಲಿ ಮನೆ ಒಳಗಡೆನೆ ಒಣಗಿಸ್ಬಿಟ್ಟು ಆ ಬಂದಿರೋಂತ ಏನು ಮೊಳಕೆ ಬಂದಿರುತ್ತೆ ಅದನ್ನ ಮೊರದಲ್ಲಿ ತಿಕ್ಕಿಬಿಟ್ಟು ಕೇರ್ಬೇಕು ಅಂದ್ರೆ ಮೊಳಕೆ ಉದುರಿಸ್ಬಿಡ್ಬೇಕು, ಉದುರಿಸಿ ಕೇರ್ ತೆಗೆದ್ಬಿಡ್ಬೇಕು. ಯಾಕೆ ಉದುರಿಸ್ಬೇಕು ಅಂತಂದ್ರೆ ಅದರಲ್ಲಿ ನಾರಿನಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಉಪಯೋಗಿಸಕ್ಕೆ ಪರವಾಗಿಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಅವರಲ್ಲಿ ಬೇದಿ ಜಾಸ್ತಿ ಆಗಬಹುದು ಅನ್ನೋ ಉದ್ದೇಶದಿಂದ ಅಷ್ಟೇ. ಅದ್ರ ಹೊರತು ನಾವು ಉಪಯೋಗಿಸಬಹುದಾದ್ರೆ ಅದನ್ನೇನು ತೆಗೆಯುವ ಅವಶ್ಯಕತೆ ಇಲ್ಲ. ಎಳೆಯ ಮಕ್ಕಳಿಗೆ ಅರಗಿಸಿಕೊಳ್ಳೋ ಶಕ್ತಿ ಕಡಿಮೆ ಇರ್ತದೆ, ಅದಕ್ಕೆ ಆ ಮೊಳಕೆಯನ್ನ ಉದುರಿಸಿ ಅದನ್ನ ಕೇರಿ ಬಿಡ್ರಿ ಅಂತ ಹೇಳ್ತಾ ಇದ್ರಿ. ದೊಡ್ಡವರು ತಿನ್ನೋದಿದ್ರೆ ಅದನ್ನ ಆ ತರ ಬಿಟ್ಟರೂ ಪರವಾಗಿಲ್ಲ, ಹಾಗೇನೆ ಉಪಯೋಗಿಸಬಹುದು. ಹೀಗೆ ಮೊಳಕೆ ತೆಗೆದು ಒಣಗಿಸಿದಂತ ಕಾಳುಗಳನ್ನ ನಾವು ಹಿಟ್ಟನ್ನಾಗಿ ಮಾಡಿ ತೆಳ್ಳಗಿನ ಪಂಜೆ ಬಟ್ಟೆ ಅಥವಾ ಮಸ್ಲಿನ್ ಬಟ್ಟೆ ಏನಂತೀವಿ ಅದರಲ್ಲಿ ಸೋಸಿಬಿಟ್ಟು ಆ ಮಾಲ್ಟಿನ ಪುಡಿಗೆ ಇದೇ ರೀತಿಯಾಗಿ ತಯಾರಿಸಿದಂತ ರಾಗಿ ಮಾಲ್ಟನ್ನ ಮತ್ತು ಹೆಸರು ಕಾಳಿನ ಮಾಲ್ಟನ್ನ ಬೆರೆಸಿ ಮತ್ತೆ ಜೊತೆಗೆ ಏನಾದರೂ ನಿಮಗೆ ಡ್ರೈ ಫ್ರೂಟ್ಸ್ ಬದಾಮಿ ಗೋಡಂಬಿ ಬೇಕಿದ್ರೆ ಅವುಗಳನ್ನ ಕೂಡ ಪುಡಿ ಮಾಡಿ ಹಾಕಿ ಇದನ್ನ ನೀರಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಕುದಿಸಿಬಿಟ್ಟು ಮಕ್ಕಳಿಗೆ ತಿನ್ನಿಸಬಹುದು. ಇದು ಸಜ್ಜೆ ಮಾಲ್ಟಿನ ತಯಾರಿಸುವಂತ ವಿಧಾನ. ಇನ್ನು ಸಜ್ಜೆ ನೀವೇನ್ ಹೇಳಿದ್ರಿ, ಮಾಲ್ಟಲ್ಲಿ ರಾಗಿ ಬೆರೆಸ್ರಿ, ರಾಗಿ ಮಾಲ್ಟನ್ನ ಬೆರೆಸ್ರಿ ಅಥವಾ ಹೆಸರಿನ ಮಾಲ್ಟನ್ನ ಬೆಳೆಸ್ರಿ ಅಂತ ಹೇಳಿದ್ರಿ. ಈಗ ಮಕ್ಕಳಿಗೆ ಅರಗಿಸಿಕೊಳ್ಳುವ ಶಕ್ತಿ ಕಡಿಮೆ ಇರ್ತದೆ, ಸೂಕ್ಷ್ಮ ಇರ್ತದೆ, ಇದರಲ್ಲಿ ಬೆರೆಸುವಿಕೆ ಪ್ರಮಾಣ ಎಷ್ಟು ಅಂತ ನೀವು ಹೇಳ್ಬೇಕು. ಯಾಕಂದ್ರೆ ರಾಗಿ ಜಾಸ್ತಿ ಆದ್ರೆ ಅದು ಪಚನ ಶಕ್ತಿಗೆ ಒಂದು ಜಡ ಪದಾರ್ಥ ಅಂತ ಹೇಳ್ತಾರೆ, ಮಕ್ಕಳಿಗೆ ಭೇದಿ ಆಗೋ ಸಾಧ್ಯತೆ ಇರ್ತದೆ ಹೆಚ್ಚು ಕಡಿಮೆ ಆದ್ರೆ. ಸುಮಾರು ಅಂದಾಜು ಎಷ್ಟು ಬೆರೆಸಬೇಕು? ಯಾವಾಗ್ಲೂ ನಾವು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳನ್ನ 2:1 ನಾವು ಹಾಕಬೇಕು. ಅಂದ್ರೆ ನೀವು ಈಗ 1 ಕಪ್ ಸಜ್ಜೆ ತಗೊಂಡು 1 ಕಪ್ ರಾಗಿ ತಗೊಂಡ್ರೆ 1 ಕಪ್ ಕಾಳು ಅಂದ್ರೆ ಹೆಸರು ಕಾಳು ತಗೋಬೇಕು. ಅವಾಗ 2:1 ಆಯ್ತು, 2:1 ಅಂತೀವಿ. ಆ ತರ ಉಪಯೋಗಿಸಿದ್ರೆ ಒಳ್ಳೆಯದು. ಇನ್ನೊಂದು ನೀವು ಹೇಳಿದಾಗೆ ರಾಗಿ ತುಂಬಾ ಗಟ್ಟಿ ಪದಾರ್ಥ, ಗಟ್ಟಿ ಆಹಾರ ಅಂತ ಹೇಳಿದ್ರಿ. ಈಗ ನಾವು ಈ ತರ ಮಾಲ್ಟ್ ಮಾಡಿದಾಗ, ಈ ಧಾನ್ಯಗಳನ್ನ ಮಾಲ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಯಾವ ರೀತಿಯ ಅದರಲ್ಲಿ ಕೆಮಿಕಲ್ ಚೇಂಜಸ್ ಏನಾಗುತ್ತೆ ಅಂತಂದ್ರೆ, ಸಂಯುಕ್ತ ರೂಪದಲ್ಲಿರುವಂತಹ ಪೋಷಕಾಂಶಗಳು ಸುಲಭ ರೀತಿಯಲ್ಲಿ ನಮಗೆ ದೊರೆಯುವಂತ ಆಗುತ್ತೆ. ಅಂದ್ರೆ ಬಾಂಡಿಂಗ್ ಅಂತೀವಿ, ಕೆಮಿಕಲ್ಸ್ಗಳ ಮಧ್ಯೆ ಇರುವಂತಹ ಪೋಷಕಾಂಶಗಳ ಮಧ್ಯೆ ಇರುವಂತಹ ಬಾಂಡಿಂಗು ಲೂಸ್ ಆಗುತ್ತೆ. ಲೂಸ್ ಆಗಿ ಅದನ್ನ ನಾವು ಸೇವನೆ ಮಾಡಿದಾಗ ಅದು ಸುಲಭವಾಗಿ ಜೀರ್ಣವಾಗುವಂತ ಶಕ್ತಿಯನ್ನ ಹೊಂದಿರುತ್ತದೆ. ಹೀಗಾಗಿ ಹಾಗೆ ನೀವು ರಾಗಿಯನ್ನ ಪುಡಿ ಮಾಡಿ ಮಾಲ್ಟ್ ಮಾಡಿ ಕುಡಿಸೋದಕ್ಕೂ ಅದಕ್ಕೆ ಮಾಲ್ಟ್ ಅನ್ನೋದಿಲ್ಲ, ಆದ್ರೆ ನಾವು ಸಾಮಾನ್ಯವಾಗಿ ಜನರೆಲ್ಲ ಅದಕ್ಕೆ ಮಾಲ್ಟ್ ಅಂತಾರೆ. ಮಾಲ್ಟ್ ಮಾಡೋದಂದ್ರೇನು, ಮೊಳಕೆ ಬೆರೆಸಿ ಒಣಗಿಸಿ ಪುಡಿ ಮಾಡೋದಕ್ಕೆ ಮಾಲ್ಟ್ ಮಾಡೋದು ಅಂತೀವಿ. ಹೀಗಾಗಿ ಮಾಲ್ಟ್ ಮಾಡಿದಾಗ ಆ ಸಂಯುಕ್ತ ರೂಪದಲ್ಲಿರುವಂತಹ ಪೋಷಕಾಂಶಗಳು, ನಿಮ್ಮ ಶರ್ಕರೆ ಪಿಷ್ಟಗಳಿರಬಹುದು, ಪ್ರೋಟೀನ್ಗಳಿರಬಹುದು, ಸುಲಭ ರೀತಿಯ ಪ್ರೋಟೀನ್ಗಳಾಗಿ ಶರ್ಕರೆ ಪಿಷ್ಟಗಳಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಿಮ್ಮ ಮಕ್ಕಳಲ್ಲಿ ಆ ಜೀರ್ಣವಾಗುವಿಕೆನು ಹೆಚ್ಚಾಗುತ್ತೆ ಮತ್ತು ಹೀರುವಿಕೆನು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಇಷ್ಟೆಲ್ಲ ಬೆರೆಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಲು ಸೇರಿಸಿ ಕೊಟ್ಬಿಟ್ರೆ ಮಕ್ಕಳು ಬಹಳ ಪ್ರೀತಿಯಿಂದ, ಬಹಳ ಆಸಕ್ತಿಯಿಂದ ಮಕ್ಕಳು ಬಾಯಿ ಚಪ್ಪರಿಸಿ ಚಪ್ಪರಿಸಿ ತಿಂತಾರೆ. ಸಜ್ಜೆಯನ್ನ ಮತ್ತೆ ಯಾವ ರೀತಿಯಾಗಿ ಬಳಸಬಹುದು? ಸಜ್ಜೆ ರೊಟ್ಟಿ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ಸಜ್ಜೆ ರೊಟ್ಟಿ ಮಾಡಬಹುದು, ಸಜ್ಜೆ ಮಸಾಲೆ ರೊಟ್ಟಿ ಕೂಡ ಮಾಡಬಹುದು. ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಸಜ್ಜೆ ರೊಟ್ಟಿಯನ್ನು ಕೂಡ ಮಾಡಬಹುದು. ಏನು ಮಸಾಲೆ ಹಾಕ್ತೀರಿ ಅದಕ್ಕೆ? ಸಜ್ಜೆ ಹಿಟ್ಟಿಗೆ ನಾವು ಕೆಂಪು ಹಣ್ಣು ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕಬಹುದು. ಪ್ರಮಾಣ ಹೇಳಬೇಕು ಅಂದ್ರೆ, ಸಜ್ಜೆ ಹಿಟ್ಟು 150 ಗ್ರಾಮು, ಕೆಂಪು ಹಣ್ಣು ಮೆಣಸಿನಕಾಯಿ ಪೇಸ್ಟ್ 25 ಗ್ರಾಮು, ಜೀರಿಗೆ ಪುಡಿ 1 tsp, ಕೊತ್ತಂಬರಿ ಬೀಜದ ಪುಡಿ 1/2 tsp, ಅಜ್ವಾನ್ 1/2 tsp, ಎಳ್ಳು 25 ಗ್ರಾಮ್. ಎಳ್ಳು ಒಂದನ್ನು ಬಿಟ್ಟು ಮುಂಚೆ ಹೇಳಿದ ಎಲ್ಲ ಸಾಮಗ್ರಿಗಳನ್ನ ನೀರಿನಲ್ಲಿ ಹಾಕಿ ರೊಟ್ಟಿ ಹದಕ್ಕೆ ನಾದ್ಕೋಬೇಕು. ನಂತರ ರೊಟ್ಟಿ ಮಾಡುವಾಗ ಎಳ್ಳನ್ನ ಹಚ್ಚಿ ರೊಟ್ಟಿಯನ್ನು ತಟ್ಟಿ ಹಂಚಿನ ಮೇಲೆ ಬೇಯಿಸಬೇಕು. ಇದು ಮಸಾಲೆ ರೊಟ್ಟಿ. ನಾವು ಯಾವ ರೀತಿ ನಾವು ರೊಟ್ಟಿಯನ್ನ ಸಾಮಾನ್ಯವಾಗಿ ಮಾಡ್ತೀವಿ ಅದೇ ರೀತಿ ಮಾಡೋದು. ನಿಮಗೆ ಬೇಕಾದಂತಹ ಮಸಾಲೆಗಳನ್ನ ಹಾಕೋಬಹುದು ಅಷ್ಟೆ. ಶಿಲ್ಪ ಅವರೇ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವು ಸಜ್ಜಿ ರೊಟ್ಟಿಯನ್ನ ಮಾಡ್ತೀವಿ. ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಲೆ, ಆಮೇಲೆ ಆಗ ಮಾರ್ಕೆಟಿಗೆ ಈ ಗಜ್ಜರಿ ಆಮೇಲೆ ಕಡಲೆ ಎಲ್ಲ ಬರ್ತದೆ, ಅದನ್ನೆಲ್ಲ ಸೇರಿಸಿ ನಿಂಬೆ ಹಣ್ಣೆ ಎಲ್ಲ ಹಾಕಿ ಒಂದು ಕೋಸಂಬರಿ ಮಾಡ್ತೀವಿ. ಬಹಳ ರುಚಿ ರುಚಿ ಪದಾರ್ಥ ಅದು, ಸಜ್ಜಿ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಅಂತ ಹೇಳಿ ಬಹಳ ಸಂಭ್ರಮ ಪಟ್ಟು ಊಟ ಮಾಡ್ತಿರ್ತೀವಿ. ಈ ಥರದ ಒಂದು ನಮ್ಮ ಪದ್ಧತಿಗಳು ನಮ್ಮ ಹಿರಿಯರು ಹಾಕಿಟ್ಟಿದ್ರು, ಯಾಕಂದ್ರೆ ನಾವು ಎಲ್ಲ ಈ ಸಿರಿಧಾನ್ಯಗಳನ್ನು ಸಹಜವಾಗಿ ಬಳಸಲಿ ಅಂತ. ನಾವು ಎಲ್ಲ ಆಧುನೀಕರಣದ ಈ ವ್ಯವಸ್ಥೆಯಲ್ಲಿ ಎಲ್ಲ ಪದ್ಧತಿಗಳನ್ನು ಬಿಟ್ಟು ಬಿಟ್ಟು ಈಗ ಆರೋಗ್ಯಕ್ಕಾಗಿ ಆ ಕಡೆ ಈ ಕಡೆಗೆಲ್ಲ ತಡಕಾಡುವಂಥ ಸ್ಥಿತಿಯನ್ನು ತಂದುಕೊಂಡಿವೆ. ಹೌದು, ಈ ಸಜ್ಜೆ ಬಳಕೆ ಬಗ್ಗೆ ಹೇಳ್ತಾ ಇದ್ರಿ. ಸಜ್ಜೆ ರೊಟ್ಟಿ ಮಾಡೋದು ಹೇಗೆ, ಮಾಲ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರಿ. ಮತ್ತೆ ಯಾವ ವಿಧಾನಗಳನ್ನ ಏನಾರು ಹೇಳ್ತೀರಾ? ಸಜ್ಜೆ ಕಿಚಡಿಯನ್ನ ಕೂಡ ಮಾಡಬಹುದು. ಈಗ ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲಿ ಸಜ್ಜೆ ಕಿಚಡಿಯನ್ನ ಮಾಡ್ತಾರೆ. ಸಜ್ಜೆ ಕಿಚಡಿಗೆ 2 ಕಪ್ ಸಜ್ಜೆಯನ್ನ ರಾತ್ರಿ ಇಡೀ ನೆನೆಸಬೇಕು. ಇದಕ್ಕೆ ಹೆಸರು ಬೇಳೆ 50 ಗ್ರಾಂ ಅದನ್ನು ಕೂಡ ರಾತ್ರಿ ನೆನೆಸಬೇಕು. ಸಾಸಿವೆ 1/4 ಚಮಚ, ಜೀರಿಗೆ 1/4 ಚಮಚ, ಗಜ್ಜರಿ 1, ಟೊಮ್ಯಾಟೊ 1, ಬೀನ್ಸ್ 2, ಬಟಾಟೆ 1, ಎಣ್ಣೆ 2 ಚಮಚ, ಕರಿಬೇವು 1 ಕಡ್ಡಿ, ಅರಿಶಿನ 1 ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು. ಇವು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು. ಇನ್ನು ಹೇಗೆ ಮಾಡೋದು ಅಂತಂದರೆ, ಈ ನೆನೆಸಿ ಇಟ್ಟಿದಂತಹ ಸಜ್ಜೆಯನ್ನು ಬಸಿದು ಮಿಕ್ಸಿಯಲ್ಲಿ ರವೆ ಥರ ಪುಡಿ ಮಾಡ್ಕೊಳ್ಬೇಕು. ಪ್ರೆಷರ್ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆಯನ್ನು ಚಟಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಈ ರವೆಯನ್ನು ಹಾಕಬೇಕು. ಈ ಏನು ಸಜ್ಜೆ ರವೆ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಅದರ ನಂತರ ಕತ್ತರಿಸಿದಂಥ ತರಕಾರಿ, ನೀರು, ಬಸಿದ ಹೆಸರು ಬೇಳೆ ಇವುಗಳನ್ನೆಲ್ಲ ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಬೇಕು. ಇದನ್ನು ಬಿಸಿ ಇರುವಾಗಲೇ ತುಪ್ಪದ ಜೊತೆ ಬೆಳೆಸಬೇಕು. ಭಾಳ ಒಳ್ಳೆ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿದ್ರಿ ಸಜ್ಜೆ ಬಳಸಿ. ಇದನ್ನು ನಮ್ಮ ಕೇಳುಗರೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಶಿಲ್ಪ ಅವರೇ, ಸಜ್ಜೆಯ ಬಳಕೆಯ ಬಗ್ಗೆ ಹೇಳ್ತಾ ಇದ್ದೀರಿ, ಸಜ್ಜೆಯ ಪ್ರಾಮುಖ್ಯತೆ ಏನು, ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ಒಂದು ಉತ್ತಮ ಆಹಾರವಾಗಬಲ್ಲದು ಅಂತ ಹೇಳ್ತಾ ಇದ್ದೀರಿ. ಅನೇಕರು ಹೇಳ್ತಾರೆ ಸಜ್ಜೆ ಊಟ ಮಾಡಿದರೆ ಕಾವು ಜಾಸ್ತಿ ಆಗ್ತದೆ ಅಂತ. ಹೌದಾ? ಇನ್ನೊಂದು ಹೇಳಬೇಕಂದ್ರೆ, ನಿಮಗೆ ಯಾವುದೇ ಆಹಾರನೂ ತಂಪು ಅಥವಾ ಕಾವು ಅನ್ನೋದು ಯಾವುದೂ ಇಲ್ಲ. ಅದು ನಾವು ಅನ್ಕೊಂಡಿರೋದಷ್ಟೇ, ಅದು ನಂಬಿಕೆ, ನಂಬಿಕೆ ಅಷ್ಟೇ. ನಂಬಿಕೆ, ತಪ್ಪು ನಂಬಿಕೆ ಅಥವಾ ಮೂಢನಂಬಿಕೆ ಅಂತಾನೂ ಅನ್ಬಹುದು. ನಾವು ಕೆಲವೊಬ್ರು ಏನಂತಾರೆ, ನಿಂಬೆ ಹಣ್ಣು ತಿನ್ಬೇಡ ಶೀತ ಆಗುತ್ತೆ, ಪೇರ್ಲ ಹಣ್ಣು ತಿನ್ಬೇಡ ಶೀತ ಆಗುತ್ತೆ, ಅದೆಲ್ಲ ಸುಳ್ಳು. ಅವುಗಳನ್ನ ತಿಂದ್ರೆ ನಮಗೆ ಶೀತ ದೂರ ಓಡೋಗುತ್ತೆ. ಅದೇ ತರ ಇದು ಕೂಡ. ಯಾಕೆ ನಾವು ಹೀಟ್ ಅಥವಾ ಕಾವು ಆಹಾರ ಅಂತೀವಿ ಅಂತಂದ್ರೆ, ಕೆಲವೊಂದು ಆಹಾರಗಳು ಥರ್ಮೋಜೆನಿಕ್ ಅಂತೀವಿ, ಅಂದ್ರೆ ನಮ್ಮ ದೇಹದಲ್ಲಿ ಹೀಟನ್ನ ಪ್ರೊಡ್ಯೂಸ್ ಮಾಡ್ತವೆ, ಆದರೆ ನೀವು ಹೇಳೋ ಮಟ್ಟಿಗೆ ಅಷ್ಟು ಹೀಟನ್ನ ಪ್ರೊಡ್ಯೂಸ್ ಮಾಡುವಂಥ ಆಹಾರಗಳಲ್ಲ. ನಮಗೆ ಚಳಿಗಾಲದಲ್ಲಿ ನಮ್ಮ ಮೈಯನ್ನ ಬೆಚ್ಚಿಗೆ ಇಡುವಷ್ಟು ಹೀಟನ್ನ ಪ್ರೊಡ್ಯೂಸ್ ಮಾಡ್ತವೆ ಅಷ್ಟೆ. ಅದು ಬಿಟ್ಟು ಕೆಲವೊಬ್ರು ಬಾಯಿಯೆಲ್ಲ ಒಡೆದಾಗ, ಹೀಟ್ ಆಗಿದೆ ನನಗೆ ಅದಕ್ಕೆ ಬಾಯಿ ಒಡೆದಿದೆ ಏನೋ ತಿಂದೆ, ಕೆಲವೊಬ್ರು ಏನು ನಾನ್ ವೆಜಿಟೇರಿಯನ್ ಫುಡ್ ಮಾಂಸಾಹಾರ ತಿಂದಿದ್ದೀನಿ ಅದಕ್ಕೆ ಬಾಯಿ ಒಡೆದೋಗಿದೆ, ಮೊಟ್ಟೆ ತಿಂದಿದ್ದೀನಿ ಅದಕ್ಕೆ ಬಾಯಿ ಒಡೆದೋಗಿದೆ ಅಂತಾರೆ. ಅದು ತಪ್ಪು ಕಲ್ಪನೆ. ನಿಜ ಹೇಳಬೇಕಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಏನಂತೀವಿ, ಅವುಗಳು ಕೊರತೆ ಉಂಟಾದಾಗ ನಮಗೆ ಆ ತರ ಬಾಯಿನಲ್ಲಿ ಹುಣ್ಣುಗಳು ಆಗ್ತವು. ಶಿಲ್ಪಾ ಅವರೇ, ನೀವು ಹೇಳ್ತಾ ಇದ್ದೀರಿ ಸಜ್ಜೆ ಕಾವು ಅಲ್ಲ ಅಂಥೇಳಿ, ನನಗೇನು ಅನಿಸ್ತದೆ ಅಂತಂದರೆ, ನಾವೆಲ್ಲ ಚಿಕ್ಕವರಿದ್ದಾಗ ಸಜ್ಜೆ ರೊಟ್ಟಿ ಕಪ್ಪಗಿರ್ತದೆ, ಜೋಳದ ರೊಟ್ಟಿ ಬೆಳ್ಳಗಿರ್ತದೆ. ಅದಕ್ಕೆ ನಾವು ಸಜ್ಜೆ ರೊಟ್ಟಿ ಹಾಕಿದ ತಕ್ಷಣ ಬೇಡ ಅಂತಂತೀವಿ. ಆಮೇಲೆ ಬೆಣ್ಣೆ ಹಾಕ್ತಾರೆ ಸಜ್ಜೆಗೆ. ಅದಕ್ಕೆ ನಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಸಜ್ಜೆ ರೊಟ್ಟಿಗೆ ಬೆಣ್ಣೆ ಹಾಕ್ತಿದ್ರು. ಅವು ಯಾವತ್ತು ಮನೇಲಿ ಸಜ್ಜೆ ರೊಟ್ಟಿ ಮಾಡ್ತಾರಲ್ಲ, ಅವತ್ತು ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆದು ತಾಜಾ ಬೆಣ್ಣೆ ಮಾಡಿ ಬೆಣ್ಣೆ ಮತ್ತು ಸಜ್ಜೆ ರೊಟ್ಟಿ ಊಟಕ್ಕೆ ಕೊಡೋದು ಮಕ್ಕಳಿಗೆ. ಅದು ಒಂದು ಆಹಾರದ ಕ್ರಮನೂ ಹೌದು. ಅದರ ಜೊತೆಗೆ ಗಟ್ಟಿ ಮೊಸರು ಅಥವಾ ಬೆಣ್ಣೆ ಇದನ್ನೆಲ್ಲ ಹಾಕೊಂಡು ತಿಂತಿರ್ತಾರೆ. ಬಹುಶಃ ಇಂಥ ರುಚಿರನ್ನು ರೂಢಿಸಿ ನಮ್ಮ ಹಿರಿಯರು ಸರಿಯಾಗಿ ಪೂರ್ಣ ಆಹಾರವನ್ನು, ಸಮತೋಲ ಆಹಾರವನ್ನು ಹೆಂಗೆ ಸ್ವೀಕರಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ರು. ಹೌದು, ನಾವು ಈ ಆಧುನಿಕತೆಯ ಭರಾಟೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಬಿಟ್ಟು ಈಗ ಮತ್ತೆ ಆರೋಗ್ಯ ಎಲ್ಲಿದೆ, ಸರಿಯಾದ ಆರೋಗ್ಯ ಯಾವುದು, ಸರಿಯಾದ ಆಹಾರ ಯಾವುದು ಅಂತ ಹುಡುಕುವಂಥ ಸ್ಥಿತಿಗೆ ತಲುಪಿಬಿಟ್ಟಿವಿ. ಹೌದು, ಈ ನಮ್ಮ ಉತ್ತರ ಕರ್ನಾಟಕದ ಆಹಾರವನ್ನು ನಾವು ಗಮನಿಸಿದರೆ, ನಮ್ಮ ತಟ್ಟೆಯಲ್ಲಿ ಏನೇನಿರುತ್ತೆ ಅಂತ ಯೋಚನೆ ಮಾಡಿ. ರೊಟ್ಟಿ ಇರುತ್ತೆ, ಪಲ್ಯ ಇರುತ್ತೆ, ಒಂದು ಕೋಸಂಬರಿ ಇರುತ್ತೆ, ಕಾಳು ಪಲ್ಯ ಇರುತ್ತೆ, ತರಕಾರಿ ಪಲ್ಯ ಇರುತ್ತೆ, ಮೊಸರು ಇರುತ್ತೆ, ಚಟ್ನಿಗಳಿರುತ್ತೆ, 2-3 ತರ ಚಟ್ನಿಗಳಿರುತ್ತೆ. ಇದಕ್ಕಿಂತ ಸಮತೋಲನ ಆಹಾರ ಬೇಕಾ ನಮಗೆ? ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಆಧುನಿಕತೆಗೆ ಮಾರು ಹೋಗ್ಬಿಟ್ಟು ಏನೋ ಒಂದು ತಿನ್ನೋದು, ಬ್ರೆಡ್ ತಿನ್ನೋದು, ಬ್ರೆಡ್ ಜಾಮ್. ಒಂದು ಸಮಸ್ಯೆ, ಜೊತೆಗೆ ಸಮಯ ವ್ಯವಧಾನ ಇಲ್ಲದಂತ ಜೀವನ ಪದ್ಧತಿ. ಕೆಲವ್ರು ನೋಡ್ರಿ, ನೀವು ಕೆಲವ್ರ ಮನೆಯೊಳಗೆ ನೋಡ್ರಿ, ಟಿವಿ ನೋಡ್ತಾ ಊಟ ಮಾಡ್ತಾರೆ. ಏನು ಹೊಟ್ಟೆಯೊಳಗೆ ಹೋಗ್ತದೆ? ಆಹಾರವನ್ನ ಅನುಭವಿಸಿ ಅನುಭವಿಸಿ ಊಟ ಮಾಡ್ಬೇಕಂತೆ. ಏನು ಊಟ ಮಾಡ್ತೀವಿ, ಅದು ಒಂದು ಪೂಜೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಹೇಳ್ತಿರ್ತಾರೆ ಊಟ ಮಾಡೋದು ಒಂದು ಪೂಜೆ, ಹೊಟ್ಟೆಯಲ್ಲಿಯ ಅಗ್ನಿಗೆ ಒಂದು ಸ್ವಾಹಾಕಾರವನ್ನು ಕೊಡುವಂಥ ಕ್ರಮ ಅಂತ ಈ ಥರ ಎಲ್ಲ ಹೇಳ್ತಿರ್ತಾರೆ. ಅಂದರೆ ನಾವು ಊಟ ಮಾಡೋದು ಅನುಭವಿಸ್ಬೇಕು. ಪಾಪ ಮನೆ ಹೆಣ್ಣುಮಕ್ಕಳು, ತಾಯಿ, ಹೆಂಡತಿ ಇವರೆಲ್ಲ ಕಷ್ಟಪಟ್ಟು ಇಡೀ ದಿವಸ ವಿಚಾರ ಮಾಡಿ ಆಮೇಲೆ ಭಾಳ ಶ್ರಮಪಟ್ಟು ಅಡುಗೆಯನ್ನು ತಯಾರಿಸಿರ್ತಾರೆ. ಮನೆ ಜನರೆಲ್ಲ ಕೂತ್ಕೊಂಡು ಸುಖ ದುಃಖ ಹಂಚ್ಕೋತಾ ಊಟ ಮಾಡಿದರೆ ಅದು ಬಹಳ ಸುಖವನ್ನ ಕೊಡ್ತದೆ, ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ. ಊಟ ಮಾಡಿದ ಅನುಭವ ಮರುದಿವಸವರೆಗೂ ನೆನಪಿರ್ತದೆ. ಈಗ ಕೆಲವ್ರು ಏನ್ ಮಾಡ್ತಾರ, ಟಿ ವಿ ನೋಡ್ತಾ ಊಟ ಮಾಡ್ತಾರ, ಹೊಟ್ಟೆಗೆ ಏನು ಹೋಯ್ತು ಗೊತ್ತಿರೋದಿಲ್ಲ, ತಟ್ಟೆಲಿ ಏನ್ ಬೆಳೆತಿರ್ತದ ಗೊತ್ತಿರೋದಿಲ್ಲ. ಇನ್ ಕೆಲವ್ರ ಮನೇಲಿ ನೋಡ್ರಿ, ಟೈಮ್ ಇಲ್ಲ ನನಗೆ ಅಂತ ನಿಂತು ಊಟ ಮಾಡ್ತಾರ. ಗಡಿಬಿಡಿಯಲ್ಲಿ ಬೇಡ ಎಲ್ಲ ಹಾಕ್ಬೇಡ್ರಿ, ಒಂದ್ ಚಪಾತಿ ಸಾಕು, ಒಂದ್ ರೊಟ್ಟಿ ಸಾಕು, ಸ್ವಲ್ಪ ಅನ್ನ ಸಾಕು ಅಂತೇಳಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ಬಿಡ್ತಾರೆ. ಇದು ತಪ್ಪು. ಹೌದು, ಆಹಾರ ತಜ್ಞರಾಗಿ ಏನ್ ಹೇಳ್ತೀರಿ ಅವರಿಗೆ? ಅದೇ ಆ ತರಹ ನಾವು ಆಹಾರ ಸೇವನೆ ಮಾಡಿದ್ರೆ, ಏನು ಟಿವಿ ನೋಡ್ತಾ ಅಥವಾ ಅರ್ಜೆಂಟ್ ಅಲ್ಲಿ ಆಹಾರ ಸೇವನೆ ಮಾಡೋದು ಆ ತರ ಎಲ್ಲ ಮಾಡಿದಾಗ ಮೊದಲೇದು ಅಪೌಷ್ಟಿಕತೆ ಆಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಪೌಷ್ಟಿಕತೆಯಲ್ಲಿ ನಾವು ಎರಡು ತರ ಹೇಳ್ಬಹುದು, ಕುಪೋಷಣೆ ಮತ್ತು ಅತಿ ಬೊಜ್ಜು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಟಿವಿ ನೋಡ್ತಾ ತಿಂತಾ ಇರ್ತೀವಿ, ಎಷ್ಟು ತಿಂತಾ ಇದೀವಿ ಅನ್ನೋದು ನಮಗೆ ಗಮನ ಇರೋದಿಲ್ಲ. ಹೌದು, ಇನ್ನೊಂದು ತುಂಬಾ ಕೆಟ್ಟ ಅಭ್ಯಾಸ ಅಂದ್ರೆ ಇವಾಗ ಮಕ್ಕಳಿಗೆ ಲ್ಯಾಪ್ಟಾಪ್ ಇಟ್ಬಿಟ್ಟು, ಟಿವಿ ಇಟ್ಬಿಟ್ಟು, ಮೊಬೈಲ್ ಇಟ್ಬಿಟ್ಟು ತಿಂದ್ರೆ ಸಾಕಪ್ಪ ಅಂತ. ಆದ್ರೆ ಆ ಮಗುಗೆ ಆ ತರ ಎರಡು ಮೂರು ಹತ್ರ ಅದರ ಗಮನವನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಆ ತಿಂದಿರೋದು ಆ ದೇಹದಲ್ಲಿ ಎಬ್ಸಾರ್ಬ್ ಅಥವಾ ಜೀರ್ಣವಾಗಿ ಹೀರಿಕೆ ಆಗದೆ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ತರ ಮಾಡಬಾರದು. ಇನ್ನು ಕುಪೋಷಣೆ ಯಾವ ತರ ಆಗ್ಬಹುದು ಅಂತಂದ್ರೆ, ನಾವು ಕಡಿಮೆ ಪೋಷಣೆ, ನ್ಯೂನ್ಯ ಪೋಷಣೆ ಅಂತೀವಿ. ನಾವು ಸರಿಯಾಗಿ ತಿನ್ಲಿಲ್ಲ, ಏನೋ ಒಂದು ನೋಡಿಕೊಂಡು ಬೇಗ ಬೇಗ ತಿಂದ್ರೆ ಕಡಿಮೆ ತಿನ್ನೋ ಚಾನ್ಸಸ್ಸು ಇರುತ್ತೆ. ಕಡಿಮೆ ತಿಂದಾಗ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನು ನಾವು ಅಲ್ಲಿ ಮಿಸ್ ಮಾಡ್ಕೊತೀವಿ. ಆವಾಗ ನಮ್ಮ ದೇಹದ ಬೆಳವಣಿಗೆ ಇರಬಹುದು ಅಥವಾ ರೋಗ ನಿರೋಧಕ ಶಕ್ತಿ ಇರಬಹುದು, ಅದೆಲ್ಲ ಕುಂಠಿತವಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಕಾಳಿನಲ್ಲಿ ಒಂದೊಂದು ಶಕ್ತಿ ಪದಾರ್ಥ ಇರ್ತದೆ. ನಾವು ಗಡಿಬಿಡಿಯೊಳಗೆ ಬರೀ ಚಪಾತಿ ತಿಂದ್ಬಿಟ್ರೆ ಪಲ್ಯದಲ್ಲಿ, ಸಾರಿನಲ್ಲಿ, ಬೇಳೆಯಲ್ಲಿ ಇರುವಂತಹ ಶಕ್ತಿಯನ್ನ ಪಡೆಯೋ ಅವಕಾಶದಿಂದ ವಂಚಿತರಾಗ್ತೀವಿ. ಹೌದು, ಆ ಥರ ಕೂಡ ಮಾಡಬಾರ್ದು ಅಂತೀರಿ. ವ್ಯವಧಾನದಿಂದ ಎಲ್ಲ ಕೆಲಸಕ್ಕೂ ಸಮಯ ಇಟ್ಕೊಂಡಿರ್ತೀವಿ. ಊಟಕ್ಕೆ ಸಮಯ ಇಟ್ಕೊಳ್ಳದೇನೆ ಕೆಲವ್ರು ಗಡಿಬಿಡಿಯಲ್ಲಿ ಊಟ ಮಾಡ್ತಾರಲ್ಲ, ಆ ಥರ ಮಾಡಬಾರ್ದು. ಬಹಳ ಆಸಕ್ತಿಯಿಂದ ಊಟ ಮಾಡಬೇಕು. ಆಮೇಲೆ ನೀವು ಒಬ್ಬ ಹೆಣ್ಣು ಮಗಳು, ನಿಮ್ಮ ಮನೆಯಲ್ಲಿ ಈ ಥರದ ಏನು ಕಾಳಜಿ ತಗೊಳ್ತೀರಿ? ನಮ್ಮ ಆಹಾರ ತಯಾರಿಕೆ ಮಾಡ್ಬೇಕಾರೆ, ಯಾಕಂದ್ರೆ ಅನೇಕ ಗ್ರಾಮೀಣ ಮಹಿಳೆಯರು ಕೂಡ ನಿಮ್ಮ ಈ ಸಂದರ್ಶನವನ್ನ ಕೇಳ್ತಿರ್ತಾರೆ, ನಗರ ವಾಸಿ ಹೆಣ್ಣು ಮಕ್ಕಳು ಕೇಳ್ತಿರ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಮೊದಲೇ ಹೇಳಿದ ಹಾಗೆ ಯಾವಾಗ್ಲೂ ನಾವು ಊಟ ಮಾಡೋದಕ್ಕೆ ಮತ್ತು ಅಡಿಗೆ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕು. ಮತ್ತು ವೈಸ್ ಡಿಸಿಷನ್ ಅಂತೀವಿ, ಅಂದ್ರೆ ಜಾಣ್ಮೆಯಿಂದ ಆಹಾರ ತಯಾರಿಸಬೇಕು. ನಾವು ಒಪ್ತೀನಿ, ಎಲ್ಲರ ಹತ್ರ ಕಡಿಮೆ ಸಮಯ ಇದೆ, ನಾವು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಹೆಣ್ಮಕ್ಳು ಕೂಡ ಕಡಿಮೆ ಸಮಯ ಇರುತ್ತೆ. ಆ ಕಡಿಮೆ ಸಮಯದಲ್ಲೇ ನಾವು ಹೇಗೆ ಯಾವುದೇ ಒಂದು ಆಹಾರ ತಯಾರಿಸಿ ನೀವು ಆ ಆಹಾರದಲ್ಲೇ ಎಲ್ಲ ಪೋಷಕಾಂಶಗಳನ್ನು ನಾನು ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಮೊದಲನೇದಾಗಿ ನಾವು ಏನು ತಿಳ್ಕೋಬೇಕು, ಆಹಾರದಲ್ಲಿ ಯಾವ್ಯಾವ ರೀತಿಯ ಆಹಾರಗಳನ್ನು ನಾವು ಸೇವನೆ ಮಾಡ್ತೀವಿ ಅಂತ ನೋಡ್ಕೊಂತ ಹೋದರೆ, ನಾವು ಏಕದಳ ಧಾನ್ಯಗಳನ್ನು ಸೇವನೆ ಮಾಡ್ತೀವಿ, ದ್ವಿದಳ ಧಾನ್ಯಗಳು, ಹಣ್ಣು ತರಕಾರಿಗಳು, ಸೊಪ್ಪುಗಳು, ಹಾಲು ಮೊಸರು ಇವುಗಳನ್ನು ಸೇವನೆ ಮಾಡ್ತೀವಿ ಪ್ರತಿನಿತ್ಯ. ಈ ಎಲ್ಲ ಆಹಾರ ಪದಾರ್ಥಗಳು ಒಂದೇ ಬಾಕ್ಸ್ನಲ್ಲೇ ತುಂಬುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಂದರೆ ನಿಮಗೊಂದು ನಾನು ರೆಸಿಪಿನ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಬಿಸಿಬೇಳೆ ಬಾತು ಅಥವಾ ಪುಲಾವ್ ಮಾಡ್ತೀರಾ, ಪುಲಾವ್ನಲ್ಲಿ ಏನು ಹಾಕ್ತೀರಾ ನೀವು? ಅಕ್ಕಿ ಉಪಯೋಗಿಸ್ತೀರಾ ಮತ್ತು ತರಕಾರಿಗಳನ್ನು ಉಪಯೋಗಿಸ್ತೀರಾ, ಇವೆಲ್ಲ ಉಪಯೋಗಿಸ್ಬಿಟ್ಟು ಜೊತೆಗೆ ಒಂದು ರೈತ ಅಂದರೆ ನೀವು ಮೊಸರು ಬಜ್ಜಿ ಕೊಟ್ಟರೆ ನಿಮಗೆ ಅಲ್ಲಿ ಎಲ್ಲ ಪೋಷಕಾಂಶಗಳು ಬಂದ್ಬಿಡ್ತು. ಆ ಥರ ನೀವು ಏನು ಯೋಚನೆ ಮಾಡಿಬಿಟ್ಟು ಮಾಡಬೇಕು. ಚಪಾತಿ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಕ್ಕಳಿಗೆ, ಬರೀ ಚಪಾತಿ ಮಾಡ್ದೇನೆ ಅದಕ್ಕೆ ಸ್ವಲ್ಪ ಸೊಪ್ಪುಗಳನ್ನು ಹಾಕಿ, ಅಂದರೆ ಪಾಲಕ್ ಸೊಪ್ಪು ಹಾಕಿ ಅಥವಾ ಬೀಟ್ರೂಟ್ ಇದ್ರೆ ಬೀಟ್ರೂಟ್ ಹಾಕಿ ಮಕ್ಕಳಿಗೆ ಮಾಡಬೇಕಾದ್ರೆ, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿಬಿಟ್ರೆ ಆವಾಗ ಅದೊಂದು ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವಾಗಿ ಪರಿಣಮಿಸುತ್ತೆ. ಈ ಥರ ನಾವು ಅಡುಗೆ ಮಾಡಬೇಕಾದ್ರೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ಯಾವ್ದ್ಯಾವ್ದು ಸಿಗುತ್ತೆ, ಅಥವಾ ಚಪಾತಿ ಮಾಡ್ತಾ ಇರ್ತೀರಾ, ಚಪಾತಿ ಗೋಧಿ ಹಿಟ್ಟು ಹಾಕಿಸ್ತೀರಾ ನೀವು, ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿಸಿ, ಅದಕ್ಕೆ ಸ್ವಲ್ಪ ಸೋಯಾಬೀನ್ ಕಾಳುಗಳನ್ನ ಹಾಕಿಬಿಟ್ಟು ನೀವು ಗಿರಣಿಗೆ ಹಾಕಿಸ್ಬಿಟ್ರೆ ಅಲ್ಲೇ ನಿಮಗೆಲ್ಲ ಸಿಕ್ಕಿಬಿಡುತ್ತೆ. ಈ ಥರ ನಾವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಎಲ್ಲಿ ನಮಗೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ, ಬರೀ ಗೋಧಿ ಹಾಕ್ಸ್ಬಿಟ್ಟು ಹಿಟ್ಟು ತಂದು ಚಪಾತಿ ಮಾಡ್ಕೊಡೋದಲ್ಲ, ಅದಕ್ಕೆಲ್ಲ ಪೋಷಕಾಂಶಗಳು ಸಿಗೋ ತರ ಮಾಡಿದ್ರೆ ಪ್ರಯತ್ನವನ್ನ ಮಾಡಬಹುದು. ಒಟ್ಟಾರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಂತ. ಹೌದು, ಯಾಕಂದ್ರೆ ಅಡಿಗೆ ಮನೆಯನ್ನ ಒಂದು ಮನೆಯ ಹೃದಯ ಭಾಗ ಅಂತಾರ, ಒಂದು ಒಳ್ಳೆ ಅಡಿಗೆ ಮನೆ ಜನರ ಮನಸ್ಸನ್ನು ಗೆದ್ದು ಬಿಡ್ತದಂತೆ. ಜೊತೆಗೆ ಅದೊಂದು ಔಷಧಾಲಯ ಅಂತ ಕೂಡ ಹೇಳ್ತಾರ, ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನ ಅಲ್ಲಿ ಮಾಡ್ಕೊಳ್ಬಹುದು, ರೋಗ ಬರದಂತೆ ತಡಿಬಹುದು, ರೋಗ ಬಂದ್ರೆ ಕೂಡ ಔಷಧಿಯನ್ನ ಕೊಡಬಹುದು ಅಡಿಗೆ ಮನೆಯಿಂದ. ಅದನ್ನ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಶಿಲ್ಪ ಅವರೇ, ಬಡಿಸುವಿಕೆ ಕೂಡ ಅಷ್ಟೇ ಮಹತ್ವದ್ದು. ಒಳ್ಳೆ ಅಡುಗೆ ಮಾಡಿ ಸಿಟ್ಟು ಸಿಟ್ಟಿಂದ ಬಡಿಸಿದ್ರೆ ಯಾರು ಸರಿಯಾಗಿ ಊಟ ಮಾಡೋದಿಲ್ಲ. ಏನು ಅಡುಗೆ ಮಾಡಿರ್ತೀವಿ ಅದನ್ನು ಪ್ರೀತಿಯಿಂದ ಬಡಿಸಬೇಕು, ಎಲ್ಲರೂ ಹಂಚಿಕೊಂಡು ಮನೆ ಜನರು ಊಟ ಮಾಡಬೇಕು. ಆವಾಗ ಊಟ ಅಥವಾ ಅಡಿಗೆ ಅಥವಾ ಯಾವುದೋ ಒಂದು ಪದಾರ್ಥದ ಬಳಕೆ ಆ ಕ್ರಮ ಪೂರ್ತಿಯಾಗಿ ಆಗ್ತದೆ. ಅಷ್ಟೇ ಅಲ್ಲದೇ ನಾವು ಊಟ ಮಾಡಬೇಕಾದ್ರೆ ಮನೆಯ ಎಲ್ಲ ಸದಸ್ಯರು ಕುತ್ಕೊಂಡು ಊಟ ಮಾಡಿದಾಗ, ಮಕ್ಕಳನ್ನು ಅದರಲ್ಲಿ ಸೇರಿಸ್ಕೊಂಡು ಊಟ ಮಾಡಿದಾಗ, ಅವುಗಳು ಕೂಡ ಎಲ್ಲ ಆಹಾರಗಳನ್ನು ತಿನ್ನುವಂತ ಒಂದು ಸಾಧ್ಯತೆ ಇರುತ್ತೆ. ಬರೀ ನಾವು ಮಗುಗೊಂದೇ ಹಾಕೊಟ್ಟು ನಾವಷ್ಟೇ ಬೇರೆ ಟೈಮಲ್ಲಿ ಊಟ ಮಾಡಿದ್ರೆ ಆ ಮಗುಗೆ ಏನೋ ಒಂದು ಪಲ್ಯ ಅಥವಾ ಏನೋ ಒಂದು ಸಬ್ಜಿ ಬಡಿಸದೇ ಇರಬಹುದು. ನಾವು ಅದು ನಮ್ಮನ್ನ ನೋಡಿ ಅದು ಕಲಿಬಹುದು, ನಾವು ತಿಂತಾ ಇರೋದನ್ನ ನೋಡಿ ಅದು ನಾನು ತಿನ್ಬೇಕು ಅಂತ ಅನ್ಬಹುದು. ಅಲ್ಲದೆ ಈಗ ಹಾಗಲಕಾಯಿ ಅಂತ ಪದಾರ್ಥಗಳನ್ನ ಮಾಡಿದಾಗ ನಾವು ಅದ್ರ ಮುಂದೆ ಮೂಗು ಮುರಿಬಾರ್ದು. ಆವಾಗ ಅದು ಏನ್ ಮಾಡುತ್ತೆ, ಓ ಅದು ಚೆನ್ನಾಗಿಲ್ವೇನೋ ಅಂತ ಅದ್ರ ತಲೆಯಲ್ಲಿ ಬಂದ್ಬಿಡುತ್ತೆ, ಆವಾಗ ಅದು ತಿಂದೇ ಇರಬಹುದು ಈ ತರ. ಆಮೇಲೆ ಆ ಊಟ ಮಾಡ್ಬೇಕಾದ್ರೂ ಕೂಡ ನೀವ್ ಹೇಳಿದ ಹಾಗೆ ನಗ್ನಗ್ತಾ ಒಂದು ಒಳ್ಳೆ ಖುಷಿ ವಾತಾವರಣದಲ್ಲಿ ಊಟ ಮಾಡಬೇಕು. ಸುಖ ದುಃಖಗಳನ್ನು ಹಂಚಿಕೊಳ್ಳುವಂತ ವೇದಿಕೆ ಅಂತ ಕರೀತಾರೆ. ಜೊತೆಗೆ ಊಟ ಮಾಡಬೇಕಾದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕು, ಒಂದು ಶಿಸ್ತು ಇರ್ತದೆ ಊಟ ಮಾಡೋದಕ್ಕೆ. ಪಕ್ಕದಲ್ಲಿ ಇನ್ನೊಬ್ರು ಊಟ ಕೂತಿರ್ತಾರೆ, ಅವ್ರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು. ಆಮೇಲೆ ತಟ್ಟೆಯಲ್ಲಿ ಬಡಿಸಿದ ಎಲ್ಲ ಪದಾರ್ಥಗಳನ್ನು ಊಟ ಮಾಡಬೇಕು, ಎಲ್ಲ ಚೆಲ್ಲಿ. ಒಂದು ಅನ್ನದ ಕೊರತೆ ಜಗತ್ತಿನಲ್ಲಿ ಸಾಕಷ್ಟು ಇದೆ ಅಂತ, ಇದ್ದ ಅನ್ನ ಸರಿಯಾಗಿ ಹಂಚಿದ್ರೆ ಎಲ್ಲರೂ ನೆಮ್ಮದಿಯಿಂದ ಇರ್ಬೋದಂತ. ಕೆಲವರು ತಟ್ಟೆಯಲ್ಲಿ ಬಹಳಷ್ಟು ಬಡಿಸ್ಕೊಂಡು ಎಲ್ಲ ಚೆಲ್ಬಿಡ್ತಾರೆ, ಅದು ತಪ್ಪು. ಇಂಥ ಎಲ್ಲ ಜ್ಞಾನ ಬರೋದು ಎಲ್ಲರೂ ಸೇರಿ ಊಟ ಮಾಡಿದಾಗ. ಈ ಕ್ರಮ ಎಲ್ಲ ಮನೆಯಲ್ಲಿ ಅನುಸರಿಸಲಿ ಅಂತ ಇವತ್ತಿನ ಸಂದರ್ಶನದಲ್ಲಿ ನೀವು ಹೇಳ್ತಾ ಇದ್ದೀರಿ. ಹೌದು, ನಮಗೆ ಸಜ್ಜೆಯ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ಮತ್ತು ಯಾವ ಪದಾರ್ಥ ತಯಾರಿಕೆ ಬಗ್ಗೆ ಹೇಳ್ತೀರಿ? ಸಜ್ಜೆಯಿಂದ ನಾವು ಅಂಬಲಿ ಕೂಡ ಮಾಡಬಹುದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಸಜ್ಜೆ ರವ 50 ಗ್ರಾಮು, ಮಜ್ಜಿಗೆ 150 ಮಿಲಿಲೀಟರ್, ಜೀರಿಗೆ ಪುಡಿ 1/2 ಚಮಚ, ಉಪ್ಪು ರುಚಿಗೆ. ಮಜ್ಜಿಗೆಯಲ್ಲಿ ರವೆಯನ್ನು 2 ಗಂಟೆ ಕಾಲ ನೆನೆಸಿಡಬೇಕು. ನಂತರ ಮಜ್ಜಿಗೆಯಲ್ಲಿ ನೆನೆದಂಥ ರವೆಯನ್ನು ಸಣ್ಣ ಉರಿಯಲ್ಲಿ ಬಿಡದೆ ಚಮಚದಿಂದ ಕಲುಕ್ತಾ ಇರಬೇಕು. ಈ ಮಿಶ್ರಣಕ್ಕೆ ಜೀರಿಗೆ ಪುಡಿಯನ್ನು ಸೇರಿಸಿ ಬಿಸಿ ಇರುವಾಗಲೇ ಸೇವಿಸಿದರೆ ಇದು ಅಂಬಲಿ ಆಗುತ್ತೆ. ಮತ್ತು ಬರ್ಫಿ ತಯಾರಿಸಬೇಕು. ಇನ್ನು ಸಿಹಿ ಪದಾರ್ಥಕ್ಕೆ ಹೋಗೋದಾದರೆ ಬರ್ಫಿ ತಯಾರಿಸಬಹುದು. ಇದಕ್ಕೆ ಸಜ್ಜೆ ಹಿಟ್ಟು 1/2 ಕಪ್ಪು, ಕಡಲೆ ಹಿಟ್ಟನ್ನು 1/2 ಕಪ್ ತಗೋಬೇಕು, ಶೇಂಗಾ 1/2 ಕಪ್ಪು, ಬೆಲ್ಲ 1 ಕಪ್ಪು, ಒಣಕೊಬ್ಬರಿ 2 ಟೇಬಲ್ ಚಮಚ, ಏಲಕ್ಕಿ 1/4 ಚಮಚ, ತುಪ್ಪ 1 ಚಮಚ. ಸಜ್ಜೆ ಹಿಟ್ಟು ಕಡಲೆ ಹಿಟ್ಟನ್ನು ಬೇರೆ ಬೇರೆ ಆಗಿ ಹುರಿದ್ಕೋಬೇಕು. ಶೇಂಗಾ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೋಬೇಕು. ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಕರೆಸ್ಕೊಂಡು ಒಂದೇಳೆ ಪಾಕ ಬಂದಮೇಲೆ ಹುರಿದ ಸಜ್ಜೆ ಹಿಟ್ಟು, ಕಡಲೆ ಹಿಟ್ಟು, ಶೇಂಗಾ ಮತ್ತು ಉಳಿದ ಎಲ್ಲ ಪದಾರ್ಥಗಳನ್ನು ಸೇರಿ ಮಿಶ್ರಣ ಮಾಡಿ ಇದು ಬಿಸಿ ಇರುವಾಗಲೇ ತುಪ್ಪ ಸವರಿರುವಂತಹ ತಟ್ಟೆಗೆ ಹಾಕಿ ತಣ್ಣಗಾದ ಮೇಲೆ ಕಟ್ ಮಾಡ್ಕೋಬಹುದು. ಒಳ್ಳೆ ಬರ್ಫಿ ತಯಾರಾಗ್ತದೆ. ಹೌದು, ನಾವು ಹೇಗೆ ಮಾಮೂಲು ಕಡಲೆ ಬರ್ಫಿಯನ್ನು ಮಾಡ್ತೀವಿ ಅದೇ ಥರ ಇದನ್ನು ಕೂಡ ಮಾಡಬಹುದು. ಏನಂದರೆ ಸ್ವಲ್ಪ ಅಡುಗೆ ತಯಾರಿಕೆಯಲ್ಲಿ ಆಸಕ್ತಿ ಇದ್ರೆ ನೀವು ಯಾವುದೇ ಪದಾರ್ಥವನ್ನು ಕೂಡ ನೀವು ತಯಾರಿಸಬಹುದು. ಆಸಕ್ತಿ ಮುಖ್ಯ. ಹೌದು ಶಿಲ್ಪ ಅವರೇ, ಇದುವರೆಗೆ ಸಜ್ಜೆಯ ಬಳಕೆ ಯಾವ ರೀತಿಯಾಗಿ ಮಾಡಬೇಕು, ಈ ಸಜ್ಜೆಯಲ್ಲಿಯ ಮುಖ್ಯ ಅಂಶಗಳೇನು, ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ಪೂರಕವಾಗಿ ನಿಲ್ತದೆ ಅನ್ನೋದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನಷ್ಟು ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ ನಮ್ಮ ಕೇಳುಗರು ಅಪೇಕ್ಷೆ ಪಟ್ಟರೆ ತಾವು ಎಲ್ಲಿ ಲಭ್ಯ ಇರ್ತೀರಿ, ತಮ್ಮ ವಿಳಾಸವನ್ನು ಹೇಳ್ರಿ, ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ? ನನ್ನ ದೂರವಾಣಿ ಸಂಖ್ಯೆ 9483 89 89 99. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಇಲ್ಲಿ ತಮಗೆ ಲಭ್ಯವಿರ್ತೀನಿ. ಶಿಲ್ಪ ಅವರೇ, ಮತ್ತೆ ಮುಂದಿನ ತಮ್ಮ ಸಂದರ್ಶನಗಳಲ್ಲಿ ಇನ್ನಷ್ಟು ಸಿರಿಧಾನ್ಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ರಿ ಅಂತ ವಿನಂತಿಸ್ತಾ ಇವತ್ತಿನ ಸಂದರ್ಶನಕ್ಕೆ ಮಂಗಳವನ್ನು ಹಾಡೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಜ್ಜೆಯ ಪೌಷ್ಟಿಕ ಮೌಲ್ಯ ಕುರಿತು ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಎಲೆಕೋಸು ಅಂದರೆ ಕ್ಯಾಬೇಜ್ ಕರ್ನಾಟಕದ ಒಂದು ಮುಖ್ಯವಾದ ತರಕಾರಿ ಬೆಳೆ. ಇದನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದ್ರೂ ಇತ್ತೀಚೆಗೆ ವರ್ಷ ಪೂರ್ತಿ ಬೆಳೆಯುವ ಕ್ಯಾಬೇಜ್ ತಳಿಗಳು ಜನಪ್ರಿಯವಾಗಿವೆ. ಎಲೆಕೋಸು ದೇಹ ಪೋಷಣೆಗೆ ಬೇಕಾದ ಎ ಮತ್ತು ಸಿ ಅನ್ನಾಂಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತದೆ. ಈ ಬೆಳೆಗೆ ಶಿಲೀಂಧ್ರದಿಂದ ಬರುವಂಥ ಎಲೆಮಚ್ಚ ರೋಗ, ಬೂದು ತುಪ್ಪಟ ರೋಗ ಹಾಗೂ ದುಂಡಾಣುವಿನಿಂದ ಬರುವಂಥ ದುಂಡಾಣು ಕಪ್ಪು ಕಳೆ ರೋಗಗಳು ಪ್ರಮುಖವಾಗಿ ಬಾಧಿಸುತ್ತವೆ. ಎಲೆಮಚ್ಚೆ ರೋಗದ ಬಾಧೆಯಿಂದ ಎಲೆಯ ಕೆಳಭಾಗದಲ್ಲಿ ನೇರಳೆ ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ತವೆ. ನಂತರ ಅವು ವೃದ್ಧಿಯಾಗಿ ಒಂದಕ್ಕೊಂದು ಕೂಡಿಕೊಂಡು ಬಹುಭಾಗವನ್ನು ಆಕ್ರಮಿಸುತ್ತವೆ. ಆ ನಂತರ ಚುಕ್ಕೆಗಳು ಎಲೆಗಳ ಮೇಲ್ಭಾಗದಲ್ಲಿಯೂ ಕಂಡುಬರುತ್ತವೆ. ತೀವ್ರ ಬಾಧಿತ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಒಣಗ್ತವೆ. ಎಲೆಕೋಸಿನ ಗಡ್ಡೆಗಳನ್ನು ಆವರಿಸಿದ ಎಲೆಗಳ ಮೇಲೆ ಚುಕ್ಕೆಗಳು ಕಂಡುಬಂದು ಅವುಗಳ ಭಾಗ ತಂಪಾದ ಹಾಗೂ ಮಳೆ ಮಿಶ್ರಿತ ವಾತಾವರಣದಲ್ಲಿ ಕೊಳೆಯಲು ಪ್ರಾರಂಭಿಸುತ್ತವೆ. ಈ ರೋಗದಿಂದ ಗಡ್ಡೆಗಳ ಗಾತ್ರ ಕುಂಠಿತಗೊಂಡು ಇಳುವರಿಯಲ್ಲಿ ಗಣನೀಯ ಹಾನಿ ಉಂಟಾಗುತ್ತೆ. ಶಿಲೀಂಧ್ರದ ಬಾಧೆಯಿಂದ ಬರುವ ಈ ರೋಗ ಗಾಳಿ ಹಾಗೂ ತಂಪು ಮಿಶ್ರಿತ ವಾತಾವರಣದಲ್ಲಿ ಪ್ರಸಾರವಾಗುತ್ತದೆ. ಇದರ ನಿರ್ವಹಣೆಗಾಗಿ ಶಿಫಾರಸು ಮಾಡಿದ ಅಂತರದಲ್ಲಿಯೇ ಸಸಿಗಳನ್ನು ನಾಟಿ ಮಾಡಬೇಕು. ಬೆಳೆಯನ್ನು ಕಳೆ ಮುಕ್ತವಾಗಿ ಇಡಬೇಕು. ರೋಗ ಬಾಧಿತ ಕೆಳಗಿನ ಎಲೆಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ನಂತರ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ಕ್ಲೋರೋಥೆಲೋನಿಲ್ ಹಾಗೂ 1 ಮಿಲಿಲೀಟರ್ ಅಂಟು ದ್ರಾವವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಗಳ ಮೇಲ್ಭಾಗ ಹಾಗೂ ಕೆಳಭಾಗಗಳು ತೊಯ್ಯುವಂತೆ ಚೆನ್ನಾಗಿ ಸಿಂಪಡಿಸಬೇಕು. ಸಾಲುಗಳಲ್ಲಿ ಹಾಗೂ ಸಸಿಗಳ ಬುಡದಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿದರೆ ರೋಗ ಹರಡುವಿಕೆಯನ್ನು ತಪ್ಪಿಸಬಹುದು. ಹವಾಮಾನಕ್ಕೆ ಅನುಗುಣವಾಗಿ ರೋಗ ನಿಯಂತ್ರಣಕ್ಕೆ ಬರುವವರೆಗೂ ಈ ಶಿಲೀಂಧ್ರ ನಾಶಕಗಳ ಸಿಂಪರಣೆಯನ್ನು 12-15 ದಿವಸಕ್ಕೊಮ್ಮೆ ಪುನರಾವರ್ತಿಸಬೇಕು. ಬೂದು ತುಪ್ಪಟ ರೋಗದ ಲಕ್ಷಣಗಳು ಅಂತ ಹೇಳಿದರೆ, ಸಸಿ ಮಡಿಗಳಲ್ಲಿ 1 ವಾರದ ಸಸಿಗಳ ಎಲೆಗಳ ಹಿಂಭಾಗದಲ್ಲಿ ಬಿಳಿ ಶಿಲೀಂಧ್ರದ ಅಥವಾ ನೇರಳೆ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತೆ. ಇದು ಅಭಿವೃದ್ಧಿ ಹೊಂದಿ ಎಲೆಗಳ ಹಿಂಭಾಗ ರೋಗಾಣು ಕಣಗಳಿಂದ ತುಂಬಿರುತ್ತೆ. ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಒಣಗ್ತವೆ ಹಾಗೂ ಉದುರಿ ಬೀಳ್ತವೆ. ಸಸಿ ಮಡಿಗಳಿಂದ ಈ ರೋಗ ನಾಟಿ ಮಾಡಿದ ಸಸಿಗಳ ಮುಖಾಂತರ ಮುಖ್ಯ ಹೊಲದಲ್ಲಿ ವೃದ್ಧಿ ಹೊಂದಿ ಸಸಿಗಳ ಸಾಯುವಿಕೆಗೆ ಕಾರಣವಾಗುತ್ತದೆ. ತಂಪು ಮಿಶ್ರಿತ ವಾತಾವರಣ, ಮುಂಜಾನೆ ಇಬ್ಬನಿ ಇರುವಂಥ ಸಮಯದಲ್ಲಿ ರೋಗ ತೀವ್ರವಾಗಿ ಹರಡಿ ಸಸಿಗಳು ಸಂಪೂರ್ಣವಾಗಿ ಒಣಗ್ತವೆ. ಶಿಲೀಂಧ್ರದ ಬಾಧೆಯಿಂದ ಉಂಟಾದ ರೋಗ ಕಣಗಳು ತುಂತುರು ಹನಿ ಮಿಶ್ರಿತ ಗಾಳಿಯ ವಾತಾವರಣದಲ್ಲಿ ಬೇಗನೆ ಹರಡಿ ಬಹಳ ಹಾನಿಯನ್ನು ಉಂಟುಮಾಡ್ತವೆ. ಇದರ ಹತೋಟಿಗಾಗಿ ಯಾವಾಗಲೂ ರೋಗರಹಿತ ಬೀಜಗಳನ್ನೇ ಬಿತ್ತನೆಗೆ ಬಳಸಬೇಕು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಗ್ರಾಂ ಮೆಟಲಾಕ್ಸಿಲ್ ಶಿಲೀಂಧ್ರನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡುವುದರಿಂದ ರೋಗದ ಬಾಧೆಯನ್ನು ತಡೆಗಟ್ಟಬಹುದು. ರೋಗದ ಲಕ್ಷಣಗಳು ಕಂಡು ಕೂಡಲೇ 2 ಗ್ರಾಂ ಮೆಟಲಾಕ್ಸಿಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಸಿಗಳು ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ಸಸಿ ಮಡಿಗಳಲ್ಲಿ ಹೆಚ್ಚಿನ ತೇವಾಂಶ ಹಾಗೂ ನೀರು ನಿಲ್ಲದಂತೆ ಜಾಗ್ರತೆ ವಹಿಸಬೇಕು. ಅಲ್ಲದೆ ಬಸಿಗಾಲೆಗಳನ್ನು ತೆಗಿಬೇಕಾಗುತ್ತೆ. ಬೆಳೆ ಪರಿವರ್ತನೆಯಿಂದ ಕೂಡ ಈ ರೋಗದ ಬಾಧೆಯನ್ನು ಆದಷ್ಟು ಕಡಿಮೆ ಮಾಡಬಹುದು. ಇನ್ನು ದುಂಡಾಣು ಕಪ್ಪು ಕೊಳೆ ರೋಗದ ಲಕ್ಷಣಗಳು ಅಂತಂದರೆ, ಮೊದಲು ಎಲೆಗಳ ಅಂಚಿನಲ್ಲಿ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸಿಕೊಳ್ತವೆ. ಆ ನಂತರ ಚುಕ್ಕೆಗಳು ಕಂದು ಬಣ್ಣಕ್ಕೆ ತಿರುಗಿ ಚುಕ್ಕೆಗಳ ಸುತ್ತಲೂ ಹಳದಿ ಬಣ್ಣದಿಂದ ಆವೃತಗೊಂಡಿರ್ತವೆ. ಇಂತಹ ಚುಕ್ಕೆಗಳು ಅಭಿವೃದ್ಧಿ ಹೊಂದಿ ಎಲೆಯ ನರಗಳು ಹಾಗೂ ಮಧ್ಯ ನರಗಳಿಗೂ ಹಬ್ಬಿ ಅವು ಕಪ್ಪಾಗ್ತವೆ. ಎಲೆಗಳು ಪೂರ್ತಿಯಾಗಿ ಕೊಳೆಯುವುದನ್ನು ಕೂಡ ನೋಡಬಹುದು. ರೋಗ ಎಲೆಗಳ ಮುಖಾಂತರ ಗಡ್ಡೆಗಳಿಗೂ ಹಬ್ಬಿ ಕೊಳೆಯಲು ಪ್ರಾರಂಭವಾಗುತ್ತೆ. ತೀವ್ರ ಬಾಧಿತ ಗಿಡಗಳಲ್ಲಿ ಗಡ್ಡೆ ಸಂಪೂರ್ಣವಾಗಿ ಕೊಳೆತು ದುರ್ವಾಸನೆ ಬೀರುತ್ತವೆ. ಈ ರೋಗ ಮಂಜು ಕವಿದ ತಂಪು ವಾತಾವರಣ ಹಾಗೂ ಮಳೆ ಮಿಶ್ರಿತ ಗಾಳಿಯ ಮುಖಾಂತರ ತೀವ್ರವಾಗಿ ಹರಡುತ್ತೆ. ಈ ರೋಗ ಬೀಜದ ಮುಖಾಂತರವೂ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರ ನಿರ್ವಹಣೆಗಾಗಿ 100 ಮಿಲಿಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಆ ದ್ರಾವಣದಲ್ಲಿ ಪ್ರತಿ ಹೆಕ್ಟೇರ್ಗೆ ಬೇಕಾಗುವ ಬೀಜವನ್ನು 1/2 ಗಂಟೆಯವರೆಗೆ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ನಾಟಿಗೆ ಪೂರ್ವದಲ್ಲಿ ಸಸಿಗಳನ್ನು 1/2 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣದಲ್ಲಿ ಅದ್ದಿ ಆನಂತರ ನಾಟಿ ಮಾಡಬೇಕು. ನಾಟಿ ಮಾಡಿದ ಹೊಲದಲ್ಲಿ ಪ್ರಥಮ ಹಂತದ ಲಕ್ಷಣಗಳು ಕಂಡು ಕೂಡಲೇ 1/2 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ರೋಗ ಹತೋಟಿಗೆ ಕೂಡ ಬೆಳೆ ಪರಿವರ್ತನೆ ಮಾಡುವುದು ಉತ್ತಮ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಕೇಳಿ ರೈತ ಗೀತೆಯೊಂದನ್ನು ವಿವಿಧ ಕಲಾವಿದರ ದನಿಯಲ್ಲಿ. ಹೋಗೋಣ ಬರುತ್ತೀಯ ಚಂದಿರನೆಡೆಗೆ ಚಂದಿರನೆಡೆಗೆ